ಕೆ ಜೀವ ಜೀವ ಸೇರಲು ಮಾತು ಏತಕೆ ಒಲವಿನ ಕಾವ್ಯಕ್ಕೆ ಹಿಂದೆ ಪೀಠಿಕೆ ಕಂಗಳು ವಂದನೆ ಹೇಳಿದೆ ಹೃದಯವು ತುಂಬಿ ಹಾಡಿದೆ ಹಾಡದೆ ಉಳಿದೆ ಮಾತು ನೂರಿದೆ ಸುಂಕದು ಪಾಪದ ಫಲ ಸಲ್ಲದು ನಿನ್ನನು ಪಡೆದಂತಹ ಈ ಭಾಗ್ಯವು ನನ್ನದು ಪೂರ್ವದ ಪುಣ್ಯವು ಜನ್ಮದ ಬಂಧವು ನಾನು ನೀನು ನೀನು ನಾನು ಒಂದೇ ಎಂದೆಂದಿಗೂ ಕಂಗಳು ವಂದನೆ ಹೇಳಿದೆ ಹೃದಯವು ತುಂಬಿ ಹಾಡಿದೆ ಆಡದೆ ಉಳಿದಿಹ ಮಾತು ನೂರಿವೆ ಬಾಳಿನ ಗುಡಿ ಬೆಳಗಲಿ ಪರುಷದ ಹೊಳೆ ಹರಿಯಲಿ ಪ್ರೇಮದ ಈ ನೌಕೆಯು ಸುಖ ತೀರವ ಸೇರಲಿ ಬಯಕೆಯ ಕುಡಿಕೆ ಗುರಲಿ ಕನಸಿದು ಕೈಗೂಡಲಿ ಸೌಭಾಗ್ಯವು ಸ್ವರವು ನೀ ಶ್ರುತಿಯು ನಾ